ಅಗ್ರಿಕಲ್ಚರ್ ಬಿಟ್ಟು ಅಲ್ಟಿಕಲ್ಚರಿಗೆ ಬಂದ್ವಿ ಸರ್. ಬೆಳೆತಕ್ಕಂಥ ಬೆಳೆ ಬದಲಾವಣೆ ತೊಗೊಂಡ್ವಿ, ದಾಳಂಬ್ರಿ ಮಾಡಿದ್ವಿ ಸರ್. ದಾಳಂಬ್ರಿ ಮಾಡಿ ಅದರಲ್ಲಿ ನಾವು ಮಿಶ್ರ ಬೆಳೆ ಅಂತೇಳಿ ಪಪ್ಪಾಯಿ ಮಾಡಿದ್ವಿ, ಮತ್ತು ಅದರಲ್ಲಿ ನಾವು ಮಾವು ಮಾಡಿದ್ವಿ. ಅಂದರೆ 25-25 ಸೈಜ್ ಲೈಫ್ ಲಾಂಗ್ ಅದು ಇಂಟ್ರ್ ಕ್ರಾಪ್ ಅಂತೇಳಿ ದಾಳಂಬ್ರಿ ಮತ್ತು ಪಪ್ಪಾಯಿ ಮಾಡಿದ್ವಿ. ಅದು ಪಪ್ಪಾಯಿ ನಮಗೆ ಬೆಳೆ ಚೆನ್ನಾಗಿ ಬಂತು ಸರ್. ರೇಟಲ್ಲಿ ಸ್ವಲ್ಪ ತೊಂದರೆ ಆಯಿತು, ರೇಟ್ ನಮಗೆ ಸರಿಯಾದ ರೀತಿಯಿಂದ ರೇಟ್ ಸಿಗಲಿಲ್ಲ, ಅದರಲ್ಲಿ ಅಷ್ಟು ಕಷ್ಟ ನಮಗೆ ದುಡ್ಡು ಬಂತು. ಮತ್ತು ದಾಳಂಬ್ರಿ ನಾವು 2007 ನಾಟಿ ಮಾಡಿದ್ವಲ್ಲ, 8-9-10 ಅದು ಒಂದು ವೈರಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಬಂತು ಸರ್. ಅದು ಗಿಡ ಗಿಡನ ಒಣಗೋಯಿತು ಮತ್ತು ಕಾಯಿ ಕೂಡ ಕ್ರ್ಯಾಕ್ ಬರಲಿಕ್ಕೈತಿ. ಅದರಲ್ಲಿ ನಾವು ಭಾಳ ಲಾಸ್ ಆದ್ವಿ ದಾಳಂಬ್ರಿಯಲ್ಲಿ. ನಾವು ಅದು ಬೆಳೆ ತೊಗೊಳಕ್ಕಾಗಲಿಲ್ಲ, ಅದು ನಾವು ಮಾಡೋಕೆ ಮತ್ತು ಅದು ಬ್ಯಾಕ್ಟೀರಿಯಾ ಬರೋಕೆ ನಮ್ಮ ದುರದೃಷ್ಟ, ಅದರಲ್ಲಿ ಬೆಳೆ ಬರಲಿಲ್ಲ. ಅದನ್ನೇ ನಾವು 2010 ನಾವು ಕಿತ್ತುಬಿಟ್ಟಿವಿ ಸರ್ ಗಿಡನ. ಮತ್ತು ಮಾವು ಇಂಪ್ರೂವ್ ಮಾಡಿದ್ವಿ, ಮಾವು ಚೆನ್ನಾಗಿ ಬಂತು ಸರ್. 2011 ನಾವು ಕ್ರಾಪಿ ಬಿಟ್ಟಿವಿ, ಮಾವು ಕ್ರಾಪಿ ಬಿಟ್ಟಿವಿ. ನಾವು ಲೀಜಿಗೆ ತೋಟ ಕೊಟ್ಟಿವಿ ಸರ್, 100,000 ಲೀಜಿಗೆ ಕೊಟ್ಟಿವಿ ಸರ್. ಅವರೇ ಕಾಯ್ಕೋಬೇಕು, ಅವರೇ ನೀರು ಕಡಿಯೋಬೇಕು, ಅವರೇ ಹರ್ಕೋಬೇಕು. ಅವರು ಭಾಳ ಕಡಿಮೆ ಆಯಿತು. ಮತ್ತೆ ನೆಕ್ಸ್ಟ್ ವರ್ಷ ನಾವು ಅದೇ 100,000 ಕೊಡು ಅಂತ ಕೇಳಿದ್ರೆ ನಾವು ಕೊಡಲಿಲ್ಲ. ಮತ್ತು ನಾವು ಸ್ವಂತ ಮಾಡಿದ್ವಿ ಸರ್. ಅವ್ರು ನಾವು ಸ್ವಂತ ಮಾಡಿದ್ರೆ ನಮಗೆ ಅದರಲ್ಲಿ 2,00,000 ಆದಾಯ ಬಂತು ಸರ್. ತೋಟ ಯಾರಿಗೆ ಕೊಡಲಿಲ್ಲ, ನಾವೇ ಕಾಯಿ ಹರಿದ್ಬಿಟ್ಟು ನಾವೇ ಹಣ್ಣು ಮಾಡಿ ನಾವೇ ಹರಿದ್ವಿ, ಕಾಯಿ ಕೂಡ ಮಾರ್ಕೆಟಿಗೆ ಕೊಡಿದ್ವಿ ಸರ್. ಅವ್ರು ನಮ್ಗೆ 2,00,000 ಲಾಭ ಬಂತು. ಅವ್ರು 100,000 ಕೇಳಿದ್ರೆ ನಮ್ಗೆ 2,00,000 ಲಾಭ ಸಿಕ್ತು, 100,000 ಹೆಚ್ಚಿಗೆ ಸಿಕ್ಕಿ ಸರ್. ಮತ್ತು ನಾವು ವರ್ಷ ವರ್ಷ ಹಿಂಗೆ ನಾವೇ ಸ್ವಂತ ಮಾಡ್ಕೊಂತ ಬರ್ಕತ್ತೀವಿ. ಮತ್ತು ಈಗ ಒಂದು 2 ಧರ್ಮಸ್ಥಳದವರು ನಮ್ಗೆ ಭೇಟಿ ಕೊಟ್ಟರು. ಎಲ್ಲ ರೈತರಲ್ಲಿ ಇವಾಗ ಗುಡಿಸ್ಕೊಂಡು ಒಂದು ಸಂಘ ಮಾಡಿದ್ವಿ ಸರ್. ಸಂಘ ಮಾಡಿ ಸಾವಯವದಲ್ಲಿ ನಾವು ತೊಡಗಿದ್ದೀವಿ. ಇವಾಗ ಯಾವುದೂ ಕೆಮಿಕಲ್ 10 ನಾವು ಒಂದು ಕಾಳು ಕೂಡ ಗೊಬ್ಬರ ಭೂಮಿಗೆ ಹಾಕಿಲ್ಲ. ನಮ್ಮ ಭೂಮಿ ಹೆಂಗಿದೆ ಅಂದರೆ ಕೈಲಿ ಕೆಬ್ಬಿದ್ರೆ ಅಷ್ಟು ಮಿದು ಇದೆ ಭೂಮಿ. ಈಗ ನಾವು ರಾಸಾಯನಿಕ ಯೂಸ್ ಮಾಡಿದರೆ ಭೂಮಿ ಬಿರುಸಾಗುತ್ತೆ ಸರ್. ನೀರೆಲ್ಲ ಉಣ್ಣಲ್ಲ, ಬಿಟ್ಬಿಡುತ್ತೆ ನೀರು ಕಡೆಗೆ. ಇದು ನಮ್ಮ ಭೂಮಿ ನೀರು, ಯಾಕಂದರೆ 10 ರಾಸಾಯನಿಕ ಯೂಸ್ ಮಾಡಿಲ್ಲಲ್ಲ, ಚೆನ್ನಾಗಿ ನೀರು ಒಳಗೋಗುತ್ತೆ ಸರ್. ನೀರು ಒಳಗೆ ಬಿಡೋಲ್ಲ, ಅಷ್ಟು ಮಿದು ಇದೆ ಜಮೀನು. ಅದಕ್ಕೆ ನಾವು ಅದು ನಮ್ಮ ತಲೆಗೆ ಒಂದು ಸ್ವಲ್ಪ ಅನುಭವ, ಏನಪ್ಪ ಸುಮ್ಮನೆ ಭೂಮಿ ಹಾಳು ಮಾಡ್ಬಿಡ್ತೀವಿ, ಮುಂದೆ ಮಕ್ಕಳಿಗೆ ನಮ್ಮ ಇರ್ತಕ್ಕಂಥವ್ರಿಗೆ ಭೂಮಿ ಚೆನ್ನಾಗಿ ಇಟ್ಕೊಡೋಣ, ದುಡ್ಡು ಮಾಡೋದು ಬೇಡ, ಭೂಮಿ ಅವ್ರು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾವು ತಲೆಗೆ ಬಂತು ಸರ್. ಅವಳಿಂದ ನಾವು ಸಾವಯವದಲ್ಲಿ ಹೊಂಟಿದ್ವಿ, ಇವಾಗ ಕೂಡ ಸಾವಯವದಲ್ಲಿ ನಾವು ತೊಡಗಿದ್ವಿ ಸರ್. ಹನುಮಪುರ ಒಂದೊಮ್ಮೆ ಈ ಕೃಷಿ ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೀತಾ ಬೆಳೀತಾ ಒಂದಷ್ಟು ನಷ್ಟವನ್ನು ಅನುಭವಿಸಿದ ಒಂದು ಕಹಿ ದಿನಗಳನ್ನು ಮರಿಬೇಕು, ಇದರಿಂದ ಹೊರಗೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಮಾನ್ಯ ಕೃಷಿ ಪದ್ಧತಿಯಿಂದ ತೋಟಗಾರಿಕೆ ಬೆಳೆಗಳತ್ತ ತಿರುಗಿ ನೋಡಿದ್ರೆ, ಅದರಲ್ಲೂ ಕೂಡ ಮಿಶ್ರ ಬೆಳೆ ಪದ್ಧತಿಯನ್ನು ಕೈಗೊಂಡಾಗ ಮತ್ತು ಅಲ್ಲೂ ಕೂಡ ಒಂದಷ್ಟು ಕಹಿಯ ದಿನಗಳು, ಆ ಕಹಿಯ ನೆನಪುಗಳಿಂದ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏಕ ಬೆಳೆಯಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾವು ಬೆಳೆಯನ್ನು ಸಂಪೂರ್ಣವಾಗಿ ಬೆಳೆಯೋದ್ರ ಜೊತೆಗೆ ಅದರಲ್ಲಿ ಒಂದು ಉತ್ತಮವಾದ ಆದಾಯವನ್ನು ಉತ್ತಮವಾದ ಇಳುವರಿಯನ್ನು ಗಳಿಸುವತ್ತ ಇವತ್ತು ದಾಪುಗಾಲುಗಳನ್ನು ಹಾಕ್ತಾ ಇದ್ದೀರಿ. ಆದರೆ ಅಂಥ ಜಮೀನಿನಲ್ಲಿ ಈಗಲಾದರೂ ಬೇರೆ ಬೇರೆ ಈ ತೋಟಗಾರಿಕೆ ಬೆಳೆಗಳ ಉಪ ಬೆಳೆಗಳಾಗಿ ಬೇರೆ ಬೆಳೆಗಳನ್ನು ಬೆಳೆದು ಅದರಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡೋದ್ರ ಜೊತೆಗೆ ಆದಾಯವನ್ನು ಕೂಡ ಗಳಿಸಲಿಕ್ಕೆ ಯೋಚನೆ ಮಾಡ್ಬೋದಾಗಿತ್ತಲ್ವಾ ಸರ್? ನಾವು 2007 ಮಾವು ಹಚ್ಚಿದ್ವಿ ಸರ್. ಅವಾಗೆಲ್ಲ ಮಿಶ್ರ ಬೆಳೆ ಇತ್ತು, ಎಂದು ಪಪ್ಪಾಯಿ ಮತ್ತು ಅದರಲ್ಲಿ ದಾಳಂಬೆ. ಅದು 2009 ತೆಗೆದುಬಿಟ್ವಿ. ಅವಾಗ ಇನ್ನೂ ಗಿಡ ಚಿಕ್ಕದಾಗಿರ್ತಲ್ಲ ಸರ್ ನಮ್ಮದು ಮಾವು. ಅವಾಗೆಲ್ಲ ನಾವು ಅದರಲ್ಲಿ ಟೊಮೊಟೊ ಸ್ವಲ್ಪ ಏನಾರ ಉಳ್ಳಾಗಡ್ಡಿ ಇಂಥವೆಲ್ಲ ಸಣ್ಣಾಗಿ ಬೆಳೀತಾ ಇದ್ವಿ ಸರ್. ನಮ್ಮ ಮನೆ ಖರ್ಚಿಗೆ ನಾವು ಎಷ್ಟು ಬೆಳೀತಿದ್ವಿ ಅಷ್ಟು ನಮ್ಮ ಊಟ ಉಪಚಾರ ನಮ್ಮ ಮನೆಯಲ್ಲಿ ಖರ್ಚು ವರ್ಚ ಎಲ್ಲ ಅದರಲ್ಲಿ ಹೋಗ್ತಿತ್ತು ಸರ್. ಇತ್ತಿತ್ತಾಗ ಗಿಡ ಸ್ವಲ್ಪ ಇಂಪ್ರೂವ್ ಆಯ್ತು ಸರ್, ಎಲ್ಲ ನೆಳ್ಗೋಯ್ತು. ನೆಳ್ಗೋಯ್ತಲ್ಲ ಅದರಲ್ಲಿ ನಾವು ಏನಾರ ಮಿಶ್ರ ಬೆಳೆ ಮಾಡೋಕೆ ಹೋದ್ರೆ ಅದು ನೆಳ್ಳಲ್ಲಿ ಬರಲ್ಲ ಸರ್, ಅದು ಬರುತ್ತೆ ಇಳುವರಿ ಕಡಿಮೆ ಬರುತ್ತೆ ಸರ್. ಆಮೇಲೆ ಆದರೂ ನಾವು ಅದಕ್ಕೆ ಮಾವಿಗೆ ನೀರು ಕೊಡಬಾರ್ದು, ಯಾವಾಗ ಹೂವು ಬಂದಮೇಲೆ ನೀರು ಬೇಕು ಸರ್. ಹಿಂದೆ ನೀರು ಕೊಟ್ಟರೆ ಏನಾಗುತ್ತೆ ಸರ್, ಅದು ಚಿಗುರು ಬಂದ್ಬಿಡುತ್ತೆ ಬರೇ. ಅದಕ್ಕೆ ನಾವು ಏನಾರು ಅದರಲ್ಲಿ ಉಸ್ಪ ಕಸು ಏನಾರು ಟೊಮೊಟೊ ಅದು ಇದು ಶೇಂಗಾ ಏನು ಮಾಡೋಕೆ ಹೋದ್ರೆ ಅದಕ್ಕೆ ನೀರು ಕೊಡಬೇಕಾಗುತ್ತೆ. ಆ ಮಾವು ಏನು ಮಾಡ್ತಾರ, ಚಿಗುರು ಬಂದ್ಬಿಡುತ್ತೆ. ಚಿಗುರು ಬಂದರೆ ನಮಗೆ ಫಸಲು ಕೊಡೋಲ್ಲ. ಅದನ್ನು ನಾವು ಮಾವು ಕಿಕ್ಕಾಗಿಡ್ಬೇಕಪ್ಪ, ಅದು ಸುಮ್ಮನೆ ಹಂಗೆ ಗಿಡ ಎಲೆಯಾಗಿರ್ಬೇಕಪ್ಪ ಅಂದರೆ ನೀರು ಕೊಡಬಾರ್ದು. ಅದಕ್ಕೆ ಬಂಜರು ಭೂಮಿ ಹಂಗೆ ಇರ್ಬೇಕದು. ಆಮೇಲೆ ನಾವು ಜನವರಿ ಅವಾಗ ನೀರು ಕೊಟ್ಕೊಂತ ಹೋದರೆ ಚೆನ್ನಾಗಿ ಹೂವು ಬರುತ್ತೆ ಸರ್. ಅದು ಯಾಕಂದ್ರೆ ನೀರು ಬೇಕು, ನೀರು ಬೇಕು ಅನ್ನೋ ಲೆವೆಲಿಗೆ ಬರ್ಬೇಕು ಸರ್. ಅದು ಹಂಗೆ ನಾವು ನೀರು ಕೊಟ್ಕೊಂತ ಹೋಗ್ಬಿಟ್ರೆ ಅದು ನಮ್ಗೆ ಮಾವಲ್ಲಿ ಫಸಲು ತೆಗೆಯೋಕ್ಕಾಗಲ್ಲ ಸರ್. ಹಂಗೆ ಅದ್ರದ್ದೊಂದು ಹಂಗಿದೆ ಗುಣ. ಹಂಗಾಗಿ ನಾವು ಏನಾದ್ರಲ್ಲಿ ಮಾಡ್ತಾಯಿಲ್ಲ. ಇವಾಗ 2-3 ಆಯ್ತು ಸರ್, ಏನಾದ್ರಲ್ಲಿ ಪೀಕ್ ಮಾಡ್ತಾಯಿಲ್ಲ ಸರ್ ಬೇರೆ ಯಾವುದು ಮಿಶ್ರ ಬೆಳೆ. ಮತ್ತೊಂದೆಡೆ ಈ ಉಪಕಸುಬಾಗಿ ಬೇರೆ ಬೇರೆ ಈ ಕುಕ್ಕುಟ ಉದ್ಯಮ, ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ, ಮೊಲ ಸಾಕಾಣಿಕೆ ಇಂಥವು ಕೂಡ ಕೈಗೊಳ್ಬೋದಲ್ವ? ಯಾಕಂದರೆ ಇನ್ನು ಉಳಿದಂಥ ದಿನಗಳಲ್ಲಿ ಖಾಲಿಯಾಗಿ ಕೊಡೋದಕ್ಕಿಂತ ಸರ್, ನಮ್ದು ಆಲ್ರೆಡಿ ಆಕಳ ಇದೆ ಸರ್, ಎಮ್ಮೆ ಇದೆ ಸರ್, ಅದರಲ್ಲಿ ಸ್ವಲ್ಪ ನಾವು ಆದಾಯ ತೊಗೊಳ್ತಾ ಇದ್ದೀವಿ. ಮತ್ತು ಇನ್ನೂ ನಾವು ಮುಂದೆ ಇವಾಗ ಏನಂದರೆ ಟಗರು ಸಾಕಾಣಿಕೆ ಮಾಡ್ಕೊಂತ ಒಂದು ಆಶಾಜೀವಿ ಆಗಿದ್ದೀವಿ. ಮತ್ತು ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಒಂದು ಆಲ್ರೆಡಿ ನಮ್ಮ ಸರ್ಕಾರದ ಸಹಾಯಧನದಿಂದ ಒಂದು ಫಾರ್ಮಸ್ ಇದ್ದೀವಿ, ನಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ವಿ ಸರ್. ಅದರಲ್ಲಿ ನಾವು ಟಗರು ಸಾಕಾಣಿಕೆ ಮಾಡ್ಬೇಕಂತ ಒಂದು ಆಶಾಜೀವಿ ಆಗಿದ್ದೀವಿ. ನಮಗೆ ಒಂದು ಲೇಬರ್ಸ್ ಒಂದು ಪ್ರಾಬ್ಲಮ್ ಇರೋದ್ರಿಂದ ಈಗ ನಾವು ಒಂಟಿಗರು ಸರ್, ನಾವು ಇರೋದು ಒಬ್ಬರೇ. ಸ್ವಲ್ಪ ಲೇಬರ್ಸ್ ನಮಗೆ ಅಡ್ಜಸ್ಟ್ಮೆಂಟ್ ಆಗಿ ಸ್ವಲ್ಪ ಸೆಟ್ಲ್ ಆತಂದ್ರೆ ನಾವು ಒಂದು ಯಾವುದೇ ಒಂದು ಉಪಕಸು ಟಗರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಮಲ ಸಾಕಾಣಿಕೆ ಇಂಥವೆಲ್ಲ ನಾವು ಮಾಡ್ಬೇಕಂತ ಒಂದು ಆಸೆ ಇಟ್ಕೊಂಡಿದ್ವಿ ಸರ್. ಈ ಥರ ಒಂದು ನಿಮ್ಮ ಆಸೆಗೆ ಪೂರಕವಾಗಿ ತರಬೇತಿನೂ ಕೂಡ ಭಾಳ ಮುಖ್ಯವಾಗಿರ್ತದೆ. ತಮ್ಮ ಹೊಸ ಹೊಸ ಯೋಚನೆಗಳು, ಯಾಕೆಂದರೆ ಬೆಳೆಗಳಾದರೆ ಅದಕ್ಕೆ ಸಕಾಲಕ್ಕೆ ನೀರು ಒದಗಿಸಿ ಸಕಾಲಕ್ಕೆ ಬಂದಂಥ ಕೀಟಗಳನ್ನು ರೋಗಗಳನ್ನು ಹತೋಟಿ ಮಾಡಿ ಸಿಂಪರಣಾ ಕ್ರಮಗಳನ್ನು ಅನುಸರಿಸಿದರೆ ಸಾಲದಾಗಿತ್ತು. ಇವತ್ತು ಬೇರೆ ಬೇರೆ ಈ ಕೋಳಿ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಇಂಥವುಗಳೊಟ್ಟಿಗೆ ಕೃಷಿ ಪದ್ಧತಿಯನ್ನು ಮುಂದುವರಿಸಬೇಕಾದ್ರೆ ತರಬೇತಿ ಕೂಡ ಭಾಳ ಮುಖ್ಯವಾಗಿರ್ತದೆ. ತರಬೇತಿಗಳನ್ನು ಏನಾದರೂ ಪಡ್ಕೊಂಡಿದ್ರೆ ಹೇಗಂತ? ಸರ್, ನಾವು ಕೃಷಿ ಪದ್ಧತಿಯಲ್ಲಿ ಯಾವುದೇ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮಲ ಸಾಕಾಣಿಕೆ ಮತ್ತು ಟಗರು ಸಾಕಾಣಿಕೆ ಮತ್ತು ಹೈನುಗಾರಿಕೆ ನಾವು ಬಾಯಲ್ಲಿ ಮಾತಾಡಿದಷ್ಟು ಯಾವುದು ಅಷ್ಟು ಸುಲಭವಲ್ಲ. ನಾವು ಅದರಲ್ಲಿ ಭಾಳ ಶ್ರಮ ಇದೆ, ಕಷ್ಟಪಡಬೇಕಾಗುತ್ತೆ. ದನ ನಾವು ಮಾಡಿದರೆ ಅದಕ್ಕೆ ಹುಲ್ಲು ಬೇಕು, ಹಸಿ ಹುಲ್ಲು ಬೇಕು, ಒಣ ಹುಲ್ಲು ಬೇಕು ಮತ್ತು ಅದಕ್ಕೆ ಫುಡ್ ಬೇಕು. ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ನಾವು ಟಗರು ಸಂಗಣಿಕೆ ಮಾಡಿದ್ರೆ ಅದಕ್ಕೆ ಕಾಳು ಬೇಕು, ಕಾಳು ಸಂಗಣೆ ಮಾಡಿಡಬೇಕಾಗುತ್ತೆ. ಅದರಲ್ಲಿ ನಾವು ಹುಲ್ಲು ಕೂಡ ಸಂಗಣೆ ಮಾಡಿಡಬೇಕಾಗುತ್ತೆ. ಮಾತಾಡಿದಷ್ಟು ಸುಲಭ ಯಾವುದು ಕೆಲಸ ಇರಲ್ಲ, ಕಷ್ಟಪಡಬೇಕಾಗುತ್ತೆ ಸರ್. ಅದಕ್ಕೆ ಅಷ್ಟಕ್ಕೆ ಆದಂಥ ಲೇಬರ್ಸ್ ಬೇಕಾಗುತ್ತೆ. ನಾವೇ ಮಾಡ್ತೀವಿ ಎಲ್ಲದು, ನಮಗೆ ಬೇಕು, ನಾವೇ ಮಾಡಿಬಿಟ್ಟು ನಮಗೆ ಲಾಭ ಆಗುತ್ತೆ ಅಂದರೆ ಅದು ಆಗಲಾರದ ಕೆಲಸ ಸರ್. ಅದಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಬೇಕು ಸರ್. ಆಮೇಲೆ ಅದಕ್ಕೆ ಹಣಕಾಸಿನ ಸಹಾಯವೂ ಕೂಡ ಬೇಕಾಗುತ್ತೆ ಸರ್. ಅದು ರೈತರಲ್ಲಿ ಅಷ್ಟು ಹಣಕಾಸಿನ ತೊಂದರೆ ಕೂಡ ನಿಮಗೆ ಗೊತ್ತಿದ್ದ ವಿಷಯ, ರೈತರಲ್ಲಿ ಅಷ್ಟು ಹಣ ಯಾವುದೇ ಮಾಡಬೇಕಪ್ಪ, ನಾವು ಒಕ್ಕಲ್ತನ ಮಾಡಿ ಅದರಲ್ಲಿ ದುಡ್ಡು ಕೂಡಿಟ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ, ಕಷ್ಟ ಇದೆ. ಇಂಥ ಮಳೆ ಮತ್ತು ಹಿಂದೆ ಒಂದು ರೋಗಿನ ಬಾಧೆ ಮತ್ತು ಕಣ್ಣ ಮುಚ್ಚಲೆ ಮಳೆ ಇಲ್ಲ, ಅತಿವೃಷ್ಟಿ ಆಗಿ ಜಗ್ಗು ಮಳೆ ಆಗಿ ಹಾನಿ ಆಗುತ್ತೆ ಸರ್. ಇಲ್ಲ ಮಳೆ ಇಲ್ಲದೇ ಒಣಗಿ ಮತ್ತು ಬೋರ್ವೆಲ್ ಕೂಡ ಇವತ್ತೆಲ್ಲ ಬತ್ತಿ ಹೋಗಿದ್ದಾವೆ, ನೀರಿಲ್ಲ ಸರ್. ಹಂಗಾಗಿ ರೈತ ಮುಂದೆ ಬರಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ, ಕಷ್ಟ ಇದೆ ಸರ್. ಹನುಮಪ್ಪರೆ, ಒಂದೆಡೆ ಕಷ್ಟ ಅಂತೇಳಿ ಕೂತ್ಕೊಂಡ್ರೆ ಇವತ್ತು ಸರ್ಕಾರ ರೈತರಿಗಾಗಿ ಬೇರೆ ಬೇರೆ ತರಬೇತಿಗಳನ್ನು ಮಾಡ್ತಾ ಇದೆ, ಬೇರೆ ಬೇರೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದೆ. ಸ್ವತಃ ರೈತರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಪ್ರಯೋಗವನ್ನು ಮಾಡುವಂಥ ಒಂದು ಹೊಸ ಯೋಜನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅಂಥ ಸರ್ಕಾರದ ಯೋಜನೆಗಳನ್ನು ಯಾಕೆ ತಾವು ಪಡೆದುಕೊಳ್ಬಾರ್ದು ಅಂತ? ಸರ್, ಸರ್ಕಾರ ಒಳ್ಳೊಳ್ಳೆ ಯೋಜನೆ ಕೊಡ್ತಾ ಇದೆ, ಎಲ್ಲ ರೀತಿಯಿಂದ ಅನುದಾನನೂ ಕೊಡ್ತಾ ಇದೆ ಸರ್. ನಾವು ಕೊಡ್ತಾ ಇಲ್ಲ, ಸರ್ಕಾರ ನಮ್ಗೆ ಯಾವುದು ಸಹಾಯ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ರೈತಗೆ ಏನು ಬೇಕಾಗಿರೋ ಸರ್ ಅಂದರೆ ಬೆಳೆದಂಥ ಬೆಳೆಗೆ ಬೆಲೆ, ಮತ್ತು ರೈತಗೆ ಬೇಕಾಗಿರೋದು ಒಳ್ಳೆ ಫಲವತ್ತ ನೀರು. ಸುಮ್ಮನೆ ನೀರು ಹರಿದು ಹೋಗುತ್ತೆ ಸರ್. ಇಲ್ಲೇ ಪಕ್ಕದಲ್ಲಿದ್ದೀವಿ ನಾವು, ಈ ಕೊಪ್ಪಳ ತಾಲೂಕಿನವರು, ಪಕ್ಕದಲ್ಲಿ ಅರ್ಧ ತಾಲೂಕಿಗೆ ನೀರಿದ್ದರೆ ಅರ್ಧ ತಾಲೂಕಿಗೆ ನೀರಿಲ್ಲ ಸರ್. ಕೊಪ್ಪಳ ತಾಲೂಕಿನವ್ರಿಗೆ ಕೆರೆ ತುಂಬಿಸೋ ಒಂದು ಯೋಜನೆಯನ್ನು ಮಾಡ್ತಾ ಇಲ್ಲ, ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ರೈತ ಇವತ್ತು ಭಾಳ ಕಷ್ಟದಲ್ಲಿದ್ದಾನೆ ಸರ್. ಅದನ್ನು ಮಾಡಬೇಕು ಮತ್ತು ಅದನ್ನು ಮಾಡಿಕೊಡ್ಬೇಕಂತ ನಾನೊಂದು ಅನಿಸಿಕೆ ಸರ್ ನಮ್ಮದು. ಹನುಮಪ್ಪರೇ, ನಾನು ಒಬ್ಬ ಅನ್ನದಾತನಾಗಿ ಜಗತ್ತಿಗೆ ಅನ್ನವನ್ನು ನೀಡಬಲ್ಲೆ ಅನ್ನುವಂಥ ನಮ್ಮ ಅನೇಕ ರೈತ ಬಂಧುವರು ನಮ್ಮ ಮಧ್ಯೆ ಇದ್ದಾರೆ. ಸೊ ಅಂಥವರ ಆದರ್ಶ ಕೃಷಿ ಜೀವನ ತಮಗೆ ಮಾದರಿ ಯಾಕೆ ಆಗಬಾರ್ದಂತ? ಸರ್, ಇಡೀ ದೇಶಕ್ಕೆ ರೈತ ಬೆಳೆದ್ರೆ ಮಾತ್ರ ದೇಶಕ್ಕೆ ಅನ್ನ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ರೈತ ಬೆಳಲಿಕ್ಕೆ ಏನು ಬೇಕು ಸರ್? ಒಂದು ಮಳೆ ಬೇಕು, ಮಳೆ ಇದ್ದರೆ ನೀರು. ಕಡೆಗೆ ಮಳೆ ಇಲ್ಲಪ್ಪ ಅಂದ್ರೆ ನೀರು ಹರಿದು ಹೋಗತಕ್ಕಂಥ ನೀರನ್ನ ತಂದು ಸಂಗ್ರಹಣೆ ಮಾಡಿ ಕೆರೆ ಬಾವಿ ಮತ್ತು ಹಳ್ಳ ತುಂಬಿಸಿದರೆ ನಮಗೆ ಸಹಾಯ ಆಗುತ್ತಲ್ಲ ಸರ್. ರೈತರಿಗೆ ಇದೊಂದು ಸಹಾಯ ಯಾಕೆ ಮಾಡಬಾರ್ದು ಅಂತ ನಾನೊಂದು ಅನಿಸಿಕೆ ಸರ್. ಇದು ಒಂದೆಡೆ ಆದರೆ ಹನುಮಪ್ಪರು ತಮ್ಮ ಮಾವು ತೋಟದ ಅನುಭವವನ್ನು ಕಂಡಾಗ ಕೇವಲ 3-4 ತಿಂಗಳುಗಳ ಕಾಲ ಮಾವು ಬೆಳೆಯ ಒಂದು ಕಾರ್ಯ ಚಟುವಟಿಕೆಗಳಿರ್ತೇನೆ, ಉಳಿದಂಥ 9-8 ತಿಂಗಳುಗಳ ಕಾಲ ಆ ನಿರುಪಯುಕ್ತವಾಗಿ ಆ ಜಮೀನು ಹಾಳು ಬಿದ್ದಿರ್ತದೆ. ಅಂತಲ್ಲಿ ಈ ಕೃಷಿ ಹೊಂಡಗಳನ್ನು ಅಥವಾ ಈ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಯಾಕೆ ನೀರನ್ನು ಸಂಗ್ರಹಣೆ ಮಾಡುವಂಥ ಪ್ರಯೋಗ ಯಾಕೆ ಆಗಬಾರ್ದು ತಮ್ಮಿಂದ ಅಂತ? ಸರ್, ಈಗ ಕೃಷಿ ಹೊಂಡನ ಸರ್ಕಾರದವರೇ ಮಾಡಿಕೊಡ್ತಾ ಇದ್ದಾರೆ ಸರ್. ನಮ್ಮ ಜಮೀನಲ್ಲಿ ಕೂಡ ಕೃಷಿ ಹೊಂಡ ಮಾಡಿದ್ವಿ ಸರ್. ಪಕ್ಕದಲ್ಲಿ ಜಮೀನವರು ಕೂಡ ಕೃಷಿ ಹೊಂಡ ಮಾಡಿದ್ದಾರೆ ಸರ್. ಕೃಷಿ ಹೊಂಡ ಮಾಡಿ ಬಿಟ್ಟಿದ್ವಿ, ಅದರಲ್ಲಿ ಒಂದನಿ ಕೂಡ ನೀರು ಬಂದು ಈ ವರ್ಷ ನಿಂತಿಲ್ಲ, ಮಳೆ ಅಭಾವದಿಂದ ನೀರು ಬಂದಿಲ್ಲ ಸರ್. ಈಗ ನಾವು ಕೃಷಿ ಹೊಂಡ ಮಾಡೋದ್ರಿಂದ ಲಾಭ ಇದೆ ಇಲ್ಲ ಅಂತಲ್ಲ, ಮಳೆ ಆಗ್ತಾಯಿಲ್ಲ ಸರ್. ಆ ತೊಂದರೆ ಅನುಭವಿಸ್ತಾ ಇದ್ವಿ ನಾವು. ಮಳೆ ಬೇಕಲ್ಲ ನಮಗೆ, ಮಳೆ ಬಂದರೆ ನೀರು ಬರುತ್ತೆ. ಮಳೆ ಇಲ್ಲಾಂದ್ರೆ ನೀರು ಆ ಗುಂಡೆಗೆ ಎಲ್ಲಿಂದ ಬರುತ್ತೆ ಸರ್ ನೀರು? ಅದು ಬೇಕಲ್ಲ ನಮ್ಗೆ. ಅದಂತೂ ಯಾರ ಕೈಲಿ ತರೋಕ್ಕಾಗಲ್ಲ ಮಳೆನ. ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲೋ ಮಳೆ ಆಗಿ ನೀರು ವೇಸ್ಟ್ ಇರ್ತೈತೆ, ಆ ನೀರು ತಂದು ನಮ್ಮ ರೈತರಿಗೆ ಕೆರೆಯ ಬಾವಿ ತುಂಬಿಸೋಂಥ ನಾವೊಂದು ಆಶೆ. ಹನುಮಪ್ಪರಿ, ತಮ್ಮ ಕೃಷಿ ಜೀವನದ ಅನುಭವದಲ್ಲಿ ವಿಶೇಷವಾಗಿ ಈ ಸಾವಯವ ಮಾವು ಕೃಷಿ ಪದ್ಧತಿ ಬಗ್ಗೆ ಸಾಕಷ್ಟು ಅನುಭವದ ನುಡಿಗಳನ್ನು ಹೇಳ್ತಾ ಇದ್ರು. ಹಾಗೆಯೇ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ, ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಈ ಮಾವು ಬೆಳೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ಹನುಮಪ್ಪರು? ಸರ್, ಸಾವಯವದಲ್ಲಿ ಬೆಳೆದಂಥ ಬೆಳೆಗೆ ಬೇಡಿಕೆ ಇದೆ ಸರ್. ಇವತ್ತು ಮಾರ್ಕೆಟಲ್ಲಿ ರಾಸಾಯನಿಕ ಬೆಳೆದಂಥ ಬೆಳೆಗಾರರಿಗೆ 50 ರೂಪಾಯಿ ಹಿಡಿದ್ರೆ ನಮಗೆ ಕನಿಷ್ಠ ಪಕ್ಷ 60 ರೂಪಾಯಿ ನಮಗೆ ಒಂದು ಬೆಲೆ ಸಿಗಬೇಕಲ್ಲ ಸರ್. ಅದು ಮಾರ್ಕೆಟ್ ವಿಶ್ವೇಶ್ವರ ಮಾರ್ಕೆಟ್ ಇಲ್ಲ ಸರ್. ಇವತ್ತಿಗೆ ಬೆಂಗಳೂರಲ್ಲಿ ಅಲ್ಲೆಲ್ಲ ಇದ್ದಾವಂತೆ ಸರ್, ನಾವು ಅಲ್ಲಿ ಹೋಗಿ ಇನ್ನೂ ಮಾರಿಲ್ಲ. ನಮ್ಮಲ್ಲಿ ಅದು ಸಾವಯವದಲ್ಲಿ ಬೆಳೆದಂಥ ಮಾರ್ಕೆಟ್, ನಾವು ಈಗ ನೋಡ್ರಿ ಫಸಲು ಕಮ್ಮಿ ಬರುತ್ತೆ ಸರ್ ಸಾವಯವದಲ್ಲಿ ಬೆಳೆದ್ರಿಂದ, ಮತ್ತು ಶ್ರಮ ಇದೆ, ಅಷ್ಟು ದುಡ್ಡು ಖರ್ಚಾಗಿರಲ್ಲ. ಒಂದು ಮಾತು, ನಾವೆಲ್ಲ ನಮ್ಮ ಭೂಮಿಯಲ್ಲೇ ಬೆಳೆದಂಥ ಇದನ್ನು ಇದು ಗೊಂಜಲ ಅಂತ ಮಾಡಿ ನಾವು ಬೆಳೆ ಬೆಳೆದಿರ್ತೀವಲ್ಲ, ಆದರೆ ಅದಕ್ಕೆ ವಿಶೇಷವಾದ ಒಂದು ಮಾರ್ಕೆಟ್ ಬೇಕು ಸರ್. ಹನುಮಪ್ಪರು, ಇದುವರೆಗೆ ಸುದೀರ್ಘವಾಗಿ ಈ ತಮ್ಮ ಕೃಷಿಯ ಜೀವನದ ಅನುಭವದ ನುಡಿಗಳನ್ನು, ಅದು ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯ ಒಂದು ನುಡಿಗಳನ್ನು ನಮ್ಮ ಉಳಿದಂಥ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೆ ಕೂಡ. ರೈತ ಬಾಂಧವರೇ, ಇದುವರೆಗೆ ಮಾವು ಬೇಸಾಯ ಕುರಿತು ಶ್ರೀ ಹನುಮಪ್ಪ ನಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಬಿ ಪ್ರಸಾದ್ ಅವರು. ಇನ್ನು ಮುಂದೆ ಕೇಳಿ, ಸಾವಯವ ಕೃಷಿಯಲ್ಲಿ ಕಲ್ಲಂಗಡಿ ಕೃಷಿ ಕುರಿತು ಶ್ರೀ ವೀರಯ್ಯ ಶಿವಯ್ಯ ಕುಕನೂರು ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ಮಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ರೈತ ಬಾಂಧವರೇ, ಯಲಬುರ್ಗಾ ತಾಲೂಕಿನ ಲಕ್ಮಾಪುರದ ವೀರಯ್ಯ ಶಿವಯ್ಯ ಕುಕನೂರು ಇವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೆಳೆಯೋದ್ರ ಜೊತೆಗೆ ಸಾವಯವ ಕೃಷಿಕರಾಗಿ ಇವತ್ತು ಹೊರಹೊಮ್ಮಿರುವಂಥದ್ದು ಸಂತೋಷದ ಸಂಗತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ವೀರಯ್ಯ ಶಿವಯ್ಯ ಅವರೇ. ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಹಾರ್ದಿಕವಾದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ವೀರಯ್ಯ ಅವರೇ, ತಾವು ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವಂಥ ಪೂರ್ವದಲ್ಲಿ, ಅಂದರೆ ತಮ್ಮ ತಂದೆ ಅಥವಾ ತಾತನ ಕಾಲದಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ರಿ, ಮತ್ತು ಯಾವ ಥರದ ಕೃಷಿ ಜೀವನವನ್ನು ಅನುಸರಿಸ್ತಾ ಇದ್ರು ತಮ್ಮ ಹಿರಿಯರು? ಸರ್, ನಮ್ಮ ತಂದೆಯವರ ಇದ್ದ ಕಾಲದಲ್ಲಿ ಮೊದಲ ಫಸ್ಟು ಮೆಣಸಿನ ಗಿಡ, ಶೇಂಗಾ, ಸೂರ್ಯಕಾಂತಿ, ಗೋವಿನ ಜೋಳ ಈ ಥರ ಎಲ್ಲ ಬೆಳೀತಾಯಿದ್ರು. ಅವರು ರಾಸಾಯನಿಕ ಗೊಬ್ಬರ ಮತ್ತು ಈ ಕೊಟ್ಟಿಗೆ ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಬೆಳೀತಾಯಿದ್ರು. ಆವಾಗಿನ ಬೆಳೆಗೂ ಮತ್ತು ಈಗಿನ ಬೆಳೆಗೂ, ಇವಾಗ ನಾವು ಸಾವಯವ ಮಾಡ್ತಾ ಇರುವ ಒಂದು ಬೆಳೆಗೂ ತುಂಬ ಡಿಫ್ರೆಂಟ್ ಇದೆ. ಅಂದರೆ ಇವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿರುತ್ತೆ, ಆಮೇಲೆ ರೋಗ ಏನಿರುತ್ತಲ್ಲ ರೋಗ ಎಲ್ಲ ಕಂಟ್ರೋಲ್ ಇರುತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದ. ಇದರಿಂದ ಇವಾಗ ನಮ್ಗೆ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ, ಖರ್ಚೂ ಕಡಿಮೆ ಆಗುತ್ತೆ. ವೀರಯ್ಯವರೇ, ಮೊದಮೊದಲು ಈ ಸಾವಯವ ಕೃಷಿಗೆ ಬರುವ ಪೂರ್ವದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಈ ರಾಸಾಯನಿಕ ಗೊಬ್ಬರಗಳು ಮತ್ತು ತಿಪ್ಪೆ ಕೊಟ್ಟಿಗೆ ಗೊಬ್ಬರಗಳು ಎರಡನ್ನೂ ಮಿಶ್ರಣ ಮಾಡಿ ಬೆಳೆಯುವಂಥ ರೈತರಾಗಿದ್ದಂಥ ತಾವುಗಳು ಈ ದಿಢೀರ್ನಂತೆ ಈ ಸಾವಯವ ಕೃಷಿಗೆ ಮರಳಿದ್ರಿ. ಆದರೆ ಈ ಸಾವಯವ ಕೃಷಿಯಲ್ಲಿ ಅದ್ಯಾವ ರಾಸಾಯನಿಕ ಗೊಬ್ಬರಗಳ ಸಿಂಪರಣಾ ಕ್ರಮ ಇರ್ಬೋದು, ಔಷಧಿಗಳ ಬಳಕೆ ಸಂಪೂರ್ಣವಾಗಿ ನಿಷೇಧಿಸಿದಂಥ ಒಂದು ಪದ್ಧತಿ. ಹಾಗಾಗಿ ಇವತ್ತು ಈ ಸಾವಯವ ಕೃಷಿಗೆ ಎಲ್ಲಿಲ್ಲದ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನು ಮನಗಂಡು, ಅದು ವಿಶೇಷವಾಗಿ ಈ ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ ಹೇಗೆ ಬಂತು ಅಂತ? ಸರ್, ಹಣ್ಣಿನ ಪದ್ಧತಿಯಲ್ಲಿ ಇವ ರಾಸಾಯನಿಕ ನಾವು ಜಾಸ್ತಿ ಭೂಮಿಯಲ್ಲಿ ಚೆಲ್ಲಿಬಿಟ್ಟು ಅದರಿಂದ ನಾವು ವಿಷ ಪದಾರ್ಥಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ, ಅಂದರೆ ನಮ್ಮ ಮಕ್ಕಳಾಗಲಿ ವೃದ್ಧ ವಯಸ್ಸಿನ ಅವರಾಗಲಿ ಈ ಹಣ್ಣನ್ನು ತಿಂದರೆ ತುಂಬ ಅವರ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ತೇವೆ ಮತ್ತು ನಮ್ಮ ಆರೋಗ್ಯವನ್ನು ನಾವು ಕಾಪಾಡುವುದರಲ್ಲಿ ವಿಫಲರಾಗ್ತೀವಿ. ಈ ಸಾವಯವ ಕೃಷಿಗೆ ಬರುವ ಪೂರ್ವದಲ್ಲಿ ವೀರಯ್ಯವರೇ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ತಮ್ಮ ಜಮೀನಿನಲ್ಲಿ, ಮತ್ತು ನೀರಾವರಿ ಪದ್ಧತಿ ಹೇಗಿತ್ತು ಅಂತ? ಆವಾಗ ನೀರು ತುಂಬ ಜಾಸ್ತಿ ಇತ್ತು ಸರ್. ಇವಾಗ ನೀರಿನ ಇದು ಪ್ರಮಾಣವೂ ಕಡಿಮೆ ಆಗಿದೆ. ಬಟ್ ಇವಾಗ ನಾವು ಬೆಳೆಯುವಂಥ ಬೆಳೆಗಳಿಗೆ ಇವಾಗ ನಾವು ಹನಿ ನೀರಾವರಿ ಅಂತ ಮಾಡ್ಕೊಂಡಿದ್ದೀವಿ, ಡ್ರಿಪ್ ಇರಿಗೇಷನ್ ಅಂತಂದು. ಮೊದಲು ಕಾಲುವೆ ಮುಖಾಂತರ ನೀರು ಹರಿಸೋದ್ರಿಂದ ನೀರೆಲ್ಲ ಫಾಲೋ ಆಗ್ತಾಯಿತ್ತು, ಆಮೇಲೆ ಇದ್ದ ಕಳೆ ಎಲ್ಲ ಜಾಸ್ತಿ ಬರ್ತಾಯಿತ್ತು, ಆವಾಗಿನ ಖರ್ಚೂ ಜಾಸ್ತಿ ಆಗ್ತಾಯಿತ್ತು. ಇವಾಗ ಕಳೆಯೂ ಕಡಿಮೆ ಆಗಿದೆ. ನಾವು ಇವಾಗ 2 ಅಡಿ ಬೆಡ್ ಮಾಡಿಕೊಂಡು ಆ ಬೆಡ್ಡಿಂದ ಬೆಡ್ಡಿಗೆ 9 ಅಡಿ ಡಿಸ್ಟೆನ್ಸ್ ಇಟ್ಟಿದ್ದೀವಿ, ಆಗಿಯಿಂದಾಗಿಗೆ 2 ಅಡಿ ಡಿಸ್ಟೆನ್ಸ್ ಇಟ್ಟಿದ್ದೀವಿ. ಅದಕ್ಕೆಲ್ಲ ಮಲ್ಚಿಂಗ್ ಕವರ್ ಹಾಕಿರೋದ್ರಿಂದ ತೇವಾಂಶನೂ ಬಿಸಿಲಿಗೆ ಡ್ರೈ ಆಗೋದಿಲ್ಲ, ಆಮೇಲೆ ಕಳೆಯೂ ಬರೋದಿಲ್ಲ. ಇವು ಎರಡರಿಂದ ನಮಗೆ ನೀರಿನ ಒಂದು ಉಳಿಸೋದ್ರಲ್ಲಿ ನಾವು ಜಾಸ್ತಿ ಒಂದು ಮುತ್ತರ್ಜಿನ ವಹಿಸ್ಬೇಕನ್ನೋದು ನಮ್ಮದೊಂದು ಇದು ಸರ್. ಮೊದಲ ಶೇಂಗಾ ಬೆಳೀತಾ ಇದ್ವಿ ಸರ್, ಸೂರ್ಯಕಾಂತಿ, ಗೋವಿನ ಜೋಳ, ಆಮೇಲೆ ಗಿಡ್ಡ ಮೆಣಸಿನಕಾಯಿ, ಈ ಥರ ಅಲಸಂದಿ ಇದೆಲ್ಲ ಬೆಳೀತಾ ಇದ್ವಿ ಸರ್. ಸಾಮಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಂಥ ವೀರಯ್ಯ ಶಿವಯ್ಯ ಅವರು ದಿಢೀರ್ನಂತೇಳಿ ಹಣ್ಣಿನ ಬೆಳೆಯನ್ನು ಬೆಳೀಲಿಕ್ಕೆ ಮನಸ್ಸು ಮಾಡಿದ್ರಿ. ಆ ದಿನಗಳಲ್ಲಿ ಕಲ್ಲಂಗಡಿ ಬೆಳೆ ಹೊಸದು, ಮತ್ತು ಹಣ್ಣಿನ ಬೆಳೆ ಸಂಪೂರ್ಣ ಹೊಸ ಒಂದು ವಾತಾವರಣವನ್ನು ಅನುಭವವನ್ನು ಕೊಡುವಂಥದ್ದು. ಆ ಒಂದು ಹೊಸದಾದಂಥ ಕೃಷಿ ಪದ್ಧತಿಗೆ ಹೊಂದ್ಕೊಳ್ಳಲಿಕ್ಕೆ ಸಾಕಷ್ಟು ಸಮಯ ಬೇಕಾಯಿತು, ಸಾಕಷ್ಟು ಅಲ್ಲಿ ತೊಂದರೆಗಳು ಕೂಡ ಎದುರಾದವು ಅಲ್ವಾ? ಹೌದು ಸರ್, ತುಂಬಾ ತೊಂದರೆ ಬರುತ್ತೆ. ಆದರೆ ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ಈ ಒಂದು ಜಮೀನಿನಲ್ಲಿ ನಾವು ಒಂದು ಸಕ್ಸಸ್ ಕಾಣಬೇಕಾದ್ರೆ ಪರಿಶ್ರಮ ಅನ್ನೋದು ತುಂಬಾ ಇರುತ್ತೆ. ಪ್ರತಿದಿನವೂ ನಾವು ಹೊಲಕ್ಕೆ ಹೋಗಿ ಏನಾಗ್ತಾ ಇದೆ, ಔಷಧಿ ಯಾವ್ದು ಹೊಡೆದಿದ್ವಿ, ಇವಾಗ ಅದು ಯಾವ ಥರ ರೋಗ ಕಂಟ್ರೋಲ್ ಆಗಿದೆ, ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ನಾವು ಪ್ರತಿ ದಿವಸ ಹೋಗ್ತಾ ಇರಬೇಕಾದ್ರೆ ಅದನ್ನು ಒಂದು ಟೈಮು ನಮ್ಮ ಜಮೀನಿನಲ್ಲಿ ಸುತ್ತೋರೆಲ್ಲ ಅಡ್ಡಾಡ್ಕೊಂಬಂದರೆ ಸೆಂಟ್ರಲ್ಲಿ ನೋಡಿದರೆ ಸುತ್ತಲೇ ಯಾವುದು ರೋಗ ಐತೆ, ಸೆಂಟ್ರಲ್ಲಿ ಯಾವುದಿದೆ, ಯಾವುದು ಒಂದು ರೋಗ ಕಂಟ್ರೋಲ್ ಆಗಿದೆ. ಆಮೇಲೆ ಇದು ನಾವು ಜೀವಾಮೃತ ಅಂತ ಮಾಡ್ತೀವಿ ಸರ್. ಇದು ಪ್ರತಿ 15 ದಿವಸಕ್ಕೊಂದು ಸರಿ ಸ್ಪ್ರೇನೂ ಮಾಡ್ತೀವಿ ಮತ್ತು ಗಿಡಕ್ಕೆ ಬುಡಕ್ಕೂ ಕೊಡ್ತೀವಿ. ಅಂದರೆ ಈ ಡ್ರಿಪ್ ಇದರಲ್ಲೇ ಪೈಪಲ್ಲೇನೇ ಕೊಡ್ತೀವಿ. ಆವಾಗ 15 ದಿವಸ ನಾವು ಕೊಟ್ಟಿರೋಂಥದ್ದು ಮತ್ತೆ 15 ದಿವಸಕ್ಕೆ ಚೇಂಜಸ್ ಅನ್ನೋದು ಕಾಣುತ್ತೆ. ಆವಾಗ ಗಿಡ ಏನಾಗುತ್ತೆ, ಬಲೋಢ್ಯವಾಗಿ ಬೆಳೆಯುತ್ತೆ, ಫಸಲು ಎಲ್ಲ ಚೆನ್ನಾಗಿ ಬರುತ್ತೆ. ಒಂದು ಬೇರೆ ಯಾವುದು ಒಂದು ರೋಗನೂ ಆ ಒಂದು ಹಣ್ಣಿಗೆ ಕುಂದ್ರಕ್ಕೆ ಚಾನ್ಸೇ ಇಲ್ಲ. ಇವಾಗ ನಾವು ಕೆಮಿಕಲ್ ಹಾಕೋದ್ರಿಂದ ಹಣ್ಣಿನ ಒಂದು ಗುಣಮಟ್ಟನೂ ಹೋಗುತ್ತೆ, ಆಮೇಲೆ ಹೆಲ್ತ್ನು ಒಂದು ತೊಂದರೆ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಇದನ್ನು ವೀರಯ್ಯವರೇ, ಈ ಸಾಲಿನಿಂದ ಸಾಲಕ್ಕೆ ಮತ್ತು ಸಸಿಯಿಂದ ಸಸಿಗೆ ಅಂತರವನ್ನು ಕಾಪಾಡ್ತೀರಿ ಅಂತೇಳಿ ಹೇಳ್ತಾಯಿದ್ರಿ, ಯಾಕೆ ಈ ರೀತಿ ಮಾಡೋದ್ರಿಂದ ಅಲ್ಲಿ ಏನು ಸಸಿಗಳಿಗೆ ಬೆಳೆಗೆ ಪೂರಕವಾಗಿ ಲಾಭವಾಗುತ್ತಂತೀರಿ? ಸರ್, ಇವಾಗ ನಾವು ಸಸಿಯಿಂದ ಸಸಿಗೆ ಅಂತರ ಇಡೋದ್ರಿಂದ ಅಲ್ಲಿ ಅದು ಸೂರ್ಯನ ಕಿರಣ ಆಗಲಿ, ಆಮೇಲೆ ಗಾಳಿ ಆಗಲಿ, ಸಂಪೂರ್ಣವಾಗಿ ಆ ಒಂದು ಅಗಿ ಮೇಲೆ ಬೀಳೋದ್ರಿಂದ, ಸಸಿ ಮೇಲೆ ಬೀಳೋದ್ರಿಂದ ಸದೃಢವಾಗಿ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಗಿಯಿಂದ ಅಗಿಗೆ ನಾವು ಡಿಸ್ಟೆನ್ಸನ್ನು ಕಾಪಾಡ್ಕೊಂಬರ್ತೀವಿ. ಅದು ಇನ್ನು ಜೊತೆಗೆ ಬೆಳೆಯ ಇಳುವರಿಯಲ್ಲಿ ಕೂಡ ವ್ಯತ್ಯಾಸವನ್ನು ಅಂದರೆ ನಾವು ಹೆಚ್ಚು ನೀರಿನ ಪ್ರಮಾಣವನ್ನು ಕಾಣಬಹುದು. ಹೌದು ಸರ್, ಗಣನೀಯವಾಗಿ ಅಂತಂದ್ರೆ ಮೊದಲು ನಾವು 1 ಎಕರೆಗೆ 10 ಕ್ವಿಂಟಲ್ ತೆಗಿತಾ ಇದ್ರು ನಮ್ಮ ತಂದೆಯವರಿದ್ದಾಗ. ಇವಾಗ ನಾವು ಕನಿಷ್ಠ ಅಂದರೆ 8-10 ಟನ್ವರೆಗೂ 1 ಎಕರೆದಲ್ಲಿ ಫಸಲು ತೆಗಿತೀವಿ. ಅಂದರೆ ನಾವು 15 ದಿವಸ ಈ ಥರ ನಾವು ಬಿಟ್ಟು ನಾವು ಗೊಬ್ಬರವನ್ನು ಕೊಡೋದಾಗಲಿ, ಔಷಧಿನ ಸಿಂಪಡಣೆ ಮಾಡೋದ್ರಲ್ಲ ಆಗಲಿ, ಸಸಿ ಏನಾಗುತ್ತೆ, ಸದೃಢವಾಗಿ ಬೆಳೆಯುತ್ತೆ, ಒಂದು ಹುಲ್ಸಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಹಿಂದಿನ ದಿನಗಳಲ್ಲಿ ಮತ್ತು ಈ ವರ್ಷ ಯಾವ್ಯಾವ ತಳಿಯ ಈ ಕಲ್ಲಂಗಡಿ ಬೆಳೆಯನ್ನು ಬೆಳೆದಿದ್ದೀರಿ ತಮ್ಮ ಜಮೀನಿನಲ್ಲಿ? ಸರ್, ಇದೇ ನಾವು ಫಸ್ಟು ಕಲ್ಲಂಗಡಿ ಹಾಕಿರೋದು. ಇವಾಗ ಭೀಮಾ ಗ್ರೀನ್ ಅಂತಂದು ಇದು ಚೆನ್ನಾಗಿ ಬರುತ್ತೆ ಅಂತ ಮಾರ್ಕೆಟಲ್ಲೇನು ಸ್ವಲ್ಪ ಎಲ್ಲ ವಿಚಾರಿಸಿದ್ವಿ, ಚೆನ್ನಾಗಿ ಬರುತ್ತೆ, ಆಮೇಲೆ ಇಳುವರಿ ಚೆನ್ನಾಗಿರುತ್ತೆ, ಇದು ಆರ್ಗ್ಯಾನಿಕ್ ಮಾಡೋದ್ರಿಂದ ಇದು ಇರುತ್ತೆ ಅಂತ ಅದ್ರ ಮೇಲೆ ನಾವು ಈ ಗ್ರೀನ್ ಕಲ್ಲಂಗಡಿಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಇವಾಗ ನೆಕ್ಸ್ಟ್ ಇದೇ ಬೆಡ್ಡಿಗೆ ಮತ್ತೆ ಒಳ್ಳೆ ಬ್ಲಾಕ್ ಕಲ್ಲಂಗಡಿ ಅಂತಂದು ನಾವು ಅದೇ ಇವಾಗ 2 ಅಡಿ ಬೆಡ್ ಇದೆಯಲ್ಲ ಸರ್, ಅದರಲ್ಲೇ 2ನೇ ಭಾಗ ಅಂತ, ಫಸ್ಟ್ನೇ ಭಾಗ ಇದಾಯಿತು, 2ನೇ ಭಾಗ ಅಂತ ಮತ್ತೆ ಅದರ ಪಕ್ಕದಲ್ಲೇ ಹೋಲ್ ಹಾಕಿಬಿಟ್ಟು ಮತ್ತೆ ಅದರಲ್ಲಿ ನಾವು ಬೀಜ ಊರಿಸಿ ಮತ್ತೆ ಅದನ್ನು ನಾವು ಕಲ್ಲಂಗಡಿ ತೆಗಿತೀವಿ. ಈ ಬೀಜವನ್ನು ಊರಿಸಾದ ನಂತರ ಎಷ್ಟು ದಿನಗಳಿಗೊಮ್ಮೆ ಮೊಳಕೆ ಹೊಡೆಯುತ್ತೆ, ಮತ್ತು ಮೊಳಕೆ ಹೊಡೆದಾದ ನಂತರ ಕುಡಿ ಎಷ್ಟು ದಿನಕ್ಕೊಮ್ಮೆ ಚಾಚ್ತಾ ಮುಂದೆ ಮುಂದೆ ಸಾಗ್ತದೆ, ಮುಂದುವರಿದ ಬಳ್ಳಿ ಹೇಗೆ ಹಬ್ಬಿಸ್ತಾ ಇರಿ ಅದನ್ನು? ಸರ್, ಅದು ಇವಾಗ ನಾವು ಫಸ್ಟು ಬೀಜ ನಾವು ರೆಡಿ ಮಾಡ್ಕೊಳ್ತೀವಿ ಮನೆಯಲ್ಲಿ. ಅಂದರೆ ಅದಕ್ಕೆ ಜೀವಾಮೃತದಲ್ಲಿ ಫಸ್ಟು ಸುಣ್ಣ ಅಂದರೆ ಅದ್ರ ತಿಳಿ ನೀರು ಇರುತ್ತಲ್ವ, ಆ ನೀರು ತೊಗೊಳ್ತೀವಿ. ಆಮೇಲೆ ಒಂದು 5 ಕೆಜಿ ಸಗಣೆ ತೊಗೊಳ್ತೀವಿ. ಆಮೇಲೆ ಹಸುವಿನ ಗೋಮೂತ್ರ ಏನಿರುತ್ತಲ್ವ ಅದನ್ನು ಒಂದು 10 ಲೀಟ್ರ್ ತೊಗೊಳ್ತೀವಿ. ಇದೆಲ್ಲ ಅದರಲ್ಲಿ ಹಾಕಿಬಿಟ್ಟು ಮಿಶ್ರಣ ಮಾಡಿ ಒಂದು ಪಾತ್ರೆಯಲ್ಲಿ ಅಂದರೆ ಗಡಿಗೆ ಟೈಪಲ್ಲಿ ಇರುವಂಥ ಇದರಲ್ಲಿ ಅದನ್ನು ಇಟ್ಟು ಕೋಲಿನ ಸಹಾಯದಿಂದ ಫಸ್ಟ್ ಈ ಬೀಜವನ್ನೆಲ್ಲ ನಾವು ಬೀಜ ಸಂಸ್ಕರಣೆ ಮಾಡ್ಕೊಳ್ಳೋಕ್ಕೆ ಬಟ್ಟೆಯಲ್ಲಿ ಕಟ್ಟಿ ಆ ನೀರಿನಲ್ಲಿ ಬಿಟ್ಟುಬಿಡ್ತೀವಿ. ಅಂದರೆ ಅದನ್ನು ನಾವೆಲ್ಲ ರೆಡಿ ಮಾಡಿಕೊಂಡಿರ್ತೀವಿ. ಅದರಲ್ಲಿ ಒಂದು ದಿನವರೆಗೂ ಅಂದರೆ ಇವತ್ತು ನೈಟ್ 8 ಗಂಟೆಗೆ ಇಟ್ಟರೆ ನಾಳೆ ಬೆಳಗ್ಗೆ 8 ಗಂಟೆಗೆ ಮತ್ತೆ ಅದನ್ನು ತೆಗೆದು ಆ ಬೀಜವನ್ನು ನಾವು ನೇರವಾಗಿ ಭೂಮಿಗೆ ಉತ್ತುತ್ತೀವಿ. ಅದು ನಾವು ಇವಾಗ ನೇರವಾಗಿ ಅದನ್ನು ಇಡೋದ್ರಿಂದ ಬೀಜವನ್ನು ಅದು ನಮಗೆ 7 ದಿನಕ್ಕೆ ಮೊಳಕೆ ಬರುತ್ತೆ. 7 ಅಂದರೆ ಅದು ಕಲ್ಲಂಗಡಿ ಬೀಜ ತುಂಬ ಗಟ್ಟಿ ಇರೋದರಿಂದ 7 ದಿವಸಕ್ಕೆ ಅದು ಮೊಳಕೆ ಹೊಡೆಯುತ್ತೆ. ಅದು ಆದ ಮೇಲೆ ನಾವು ಸುತ್ತೋರು 1 ತಿಂಗಳ ನಂತರ ಫಸ್ಟ್ ಎಲೆಯನ್ನು ಬಂದಿರುತ್ತಲ್ಲ ಅದು ಆಮೇಲೆ ಸೈಡಲ್ಲಿ ಇರೋಂಥ ಎಲೆಗಳನ್ನು ಎಲ್ಲನೂ ಚೂಟಿ ಬಿಡ್ತೀವಿ. ಆಮೇಲೆ ಅದು 1-1.5 ತಿಂಗಳಿಗೆ ಬಳ್ಳಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ನಿರಂತರವಾಗಿ ಹಬ್ಬಿದಂಥ ಒಂದು ಬಳ್ಳಿ ಎಷ್ಟು ದಿನ ಆದ ನಂತರ ಕಾಯಿ ಬಿಡಲಿಕ್ಕೆ ಶುರು ಮಾಡುತ್ತೆ, ಮತ್ತು ಎಷ್ಟು ಕಾಯಿಗಳನ್ನು ಅಲ್ಲಿ ಬಿಡಬಹುದು ಅಂತೀರಿ ಸಹಜವಾಗಿ? ಸಹಜವಾಗಿ ಸರ್, ಇವಾಗ 60 ದಿವಸದಲ್ಲಿ ನಾವು ಕಾಯಿ ಅಲ್ಲಲ್ಲಿ ಮೊದಲು ಹೂವು ಬರುತ್ತೆ, ಹೂವಿನಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ. 65 ಅಥವಾ 70 ದಿನದೊಳಗೆ ಸಂಪೂರ್ಣವಾಗಿ ಎಲ್ಲ ಕಾಯಿ ಆಗಿರುತ್ತೆ. ಅಂದರೆ ಈಚೆ ಎಲ್ಲ ಹೂ ಎಲ್ಲ ಇರೋದೆಲ್ಲ ಕಾಯಿ ಆಗಿರುತ್ತೆ. 80-85 ಅಥವಾ 90 ದಿವಸದಲ್ಲಿ ಫುಲ್ ಕಟಾವಾಗಿ ಬರುತ್ತೆ ಸರ್. ಅದು ಒಂದು ಬಳ್ಳಿಯಲ್ಲಿ ಸರಾಸರಿಯಾಗಿ ಒಂದು ಬೀಜದ ಸಸಿಯಿಂದ ಎಷ್ಟು ಕಾಯಿಗಳನ್ನು ನಾವು ಬಿಟ್ಟರೆ ಒಳ್ಳೆಯದು ಅಂತೀರಿ? ಸರ್, ಒಂದು ಬಳ್ಳಿಯಲ್ಲಿ ನಮ್ಮ ಇವಾಗ ಜಮೀನಿನಲ್ಲಿ 3 ಶೆರಗು ಅಂತೀವಿ, 1 ಶೆರಗು, 2 ಶೆರಗು, 3 ಶೆರಗು ಅಂತೀವಿ. ಆ ಥರ 3 ಶೆರಗು ಬಿಟ್ಟಿರೋದ್ರಿಂದ ಒಂದು ಬಳ್ಳಿಯಲ್ಲಿ 1 ಕಾಯಿ ಬಿಟ್ಟರೆ ಚೆನ್ನಾಗಿರುತ್ತೆ. ಅಂದರೆ 3 ಶೆರಗು ಅಂದರೆ ಒಂದು ಬಳ್ಳಿಗೆ 3 ಕಾಯಿ ಬರುತ್ತೆ. ಅಂದರೆ ಸಂಪೂರ್ಣವಾಗಿ ಕಾಯಿ ಬೆಳೆಯಲಿಕ್ಕೆ ಒಂದು ಸದೃಢಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಈ ರೀತಿ ಇನ್ನೂ ಈಚು ಬಿಟ್ಟಂತ ಅಲ್ಲೆಲ್ಲೆಲ್ಲ ಕಾಯಿಗಳು ಕೂಡ ಬಿಡುತ್ತದೆ, ಯಾಕೆ ನಿರಂತರವಾಗಿ ಅಷ್ಟು ಕಾಯಿಗಳನ್ನ ಯಾಕೆ ಬಿಡಬಾರ್ದು ಅಂತ? ಅಷ್ಟು ಕಾಯಿಗಳನ್ನು ಬಿಟ್ಟರೆ ಈ ಕಾಯಿ ಒಂದು ಸದೃಢವಾಗಿ ಬೆಳೆಯೋಕ್ಕೆ ಅದು ಒಂದು ಅನುಕೂಲ ಆಗೋದಿಲ್ಲ. ಆಮೇಲೆ ಅದು ಸೈಡಲ್ಲಿ ಕುಡಿ ಬಂದಾಗ ನಾವು ಚೂಟ್ಬಿಟ್ರೆ ಇದರಲ್ಲಿರೋ ರಸ ಎಲ್ಲ ಮತ್ತೆ ಕಾಯಿಗೆ ಹೋಗಿ ಕಾಯಿ ಒಂದು ಫಲವತ್ತತೆಯಾಗಿ ಸಂಪೂರ್ಣವಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ಒಂದು ಬಳ್ಳಿಯಿಂದ ಒಂದು ಕಾಯಿಯನ್ನು ಮಾತ್ರ ನಾವು ನಿರೀಕ್ಷೆ ಮಾಡ್ಬೋದು. ಈ ರೀತಿ ಕುಡಿಚಿ ಹುಟ್ಟೋದ್ರಿಂದ ಮತ್ತು ಬೇರೆ ಬೇರೆ ಮುಂದೆ ಮುಂದೆ ಸಾಗಿ ಹೋದಂಥ ಹಣ್ಣುಗಳನ್ನು ಕೂಡ ನಾವು ಅಲ್ಲಿ ಬೆಳೆಸ್ತಾನೆ. ಒಂದು ಬಳ್ಳಿಯಿಂದ ಒಂದೇ ಕಾಯಿ ನಿರೀಕ್ಷೆ ಮಾಡಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಇನ್ನು ಮುಂದಿನ ಹಂತ ಕಟಾವು ಮತ್ತು ಮಾರುಕಟ್ಟೆ ವ್ಯವಸ್ಥೆ, ಇದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ತಾವು? ಸರ್, ಮುಂದೆ ನಾವು ಕಟಾವು ಮಾಡಿದ ತಕ್ಷಣ ಮಾರ್ಕೆಟಲ್ಲಿ ಇವಾಗ ನಮಗಿನ್ನೂ ಅಷ್ಟೊಂದು ಇದಿಲ್ಲ, ಬಟ್ ತೋಟಗಾರಿಕೆ ಇಲಾಖೆಯಿಂದ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಸಾವಯವ ಒಂದು ಈ ಹಣ್ಣನ್ನು ನಾವು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲಿ ಬೆಲೆ ಸಿಗುತ್ತೆ ಅಂತ ನಾವು ಅದ್ರ ಬಗ್ಗೆ ಒಂದು ಸರ್ ಹತ್ರ ಕೇಳಿಕೊಂಡು ಅದನ್ನೇ ಮುಂದೆ ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್. ಇಂಥ ಒಂದು ಕಲ್ಲಂಗಡಿ ಬೆಳೆ ಬೆಳೀಲಿಕ್ಕೆ ಸರ್ಕಾರದ ಅನೇಕ ಯೋಜನೆಗಳು ಕೂಡ ಸಿಗ್ತಾ ಇವೆ. ಇವತ್ತು ಉದಾಹರಣೆ ತುಂತುರು ಹನಿ ನೀರಾವರಿ ಪದ್ಧತಿ, ಪೈಪ್ ಲೈನ್ ಇರ್ಬೋದು, ಅಥವಾ ಬೆಡ್ ಇದನ್ನು ಮಾಡಲಿಕ್ಕೆ ಹೊದಿಕೆಗಳ ಸಹಾಯಧನ, ಇಂಥವನ್ನೇನಾದ್ರು ಪಡ್ಕೊಂಡಿದ್ರೆ ಹೇಗೆ ಅಂತ? ಸರ್, ಅದು ಅಂದರೆ ನಮ್ಮ ಜಮೀನು ನಮ್ಮ ತಂದೆಯವರ ಒಂದು ಹೆಸರಿನಲ್ಲಿರೋದ್ರಿಂದ ಇವಾಗ ಅದು ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ಇನ್ನೂ ತುಂಬ ದಿವಸ ಹೋಗೋದ್ರಿಂದ ಇವಾಗ ನಾವು ನಮ್ಮ ದುಡಿಮೆಯ ಮೇಲೇ ಸ್ವಂತ ಬಂಡವಾಳದಿಂದನೇ ಒಂದು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಇವಾಗ ಈ ಪದ್ಧತಿಯನ್ನು ನಾವು ಶುರು ಮಾಡಿಕೊಂಡಿದ್ದೀವಿ. ಒಟ್ಟಿನಲ್ಲಿ ಸರಾಸರಿಗೆ 1 ಎಕರೆ ಪ್ರದೇಶದ ಕಲ್ಲಂಗಡಿ ಬೆಳೆಯ ಉತ್ಪಾದನೆಯನ್ನು ನಾವು ಪಡಿಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳನ್ನು ನಾವು ಅಲ್ಲಿ ಮಾಡಬೇಕಾಗತ್ತೆ, ಮತ್ತು ಆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಎಷ್ಟು ಅಂದಾಜು ನಿರೀಕ್ಷೆ ಆದಾಯ ಬರ್ಬೋದು ಅಂತೇಳಿ ಇಟ್ಕೊಂಡಿದ್ದೀರಿ? ಸರ್, ಇದಕ್ಕೆ ಖರ್ಚು ಅಂದರೆ ಸ್ಟಾರ್ಟಿಂಗಿಂದ ಇಟ್ಕೊಂಡ್ಬಿಟ್ಟು ಫಸ್ಟು ಬೀಜ 2-2.5 ಸಾವಿರ ಬೀಜ ಆಗಿದೆ ಸರ್ ಅದು. ಅದರ ನಂತರ ಒಂದು ಕೊಟ್ಟಿಗೆ ಗೊಬ್ಬರ ಒಂದು 5 ಟನ್ನಿಗೆ ಅದು 9-10 ಸಾವಿರ ಆಗಿದೆ. ಅದೇ ಥರನೇ ಇವಾಗ ನಮಗೆ ಔಷಧಗಳನ್ನು ನಾವು ಯಾವುದೋ ಮಾರ್ಕೆಟಿಂದ ತೆಗೆದುಕೊಂಡು ಬಂದಿಲ್ಲ. ಈ ಬೇವಿನ ಸೊಪ್ಪು ಮತ್ತು 1 ಕೆಜಿ ಜವಾರಿ ಬಳ್ಳಳ್ಳಿ, ಆಮೇಲೆ 250 ಗ್ರಾಮ್ ತಂಬಾಕು, ಆಮೇಲೆ ಗೋವಿನ ಮೂತ್ರ 1 20 ಲೀಟ್ರು ಇದನ್ನೆಲ್ಲ ಒಂದು ಅಂಡೇದಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಕುಚ್ಚಿ ಅದನ್ನೇ 3 ದಿವಸ ಹಂಗೆ ಬಿಟ್ಟು ನಂತರ ನಾವು ಸಿಂಪಡಣೆ ಮಾಡೋದ್ರಿಂದ ಅಲ್ಲಿ ಔಷಧಕ್ಕೆ ನಾವೇನು ಖರ್ಚು ಮಾಡಿಲ್ಲ. ಬಟ್ ಬೀಜ ಇವಾಗ ನಾವು ಡ್ರಿಪ್ ಇರಿಗೇಷನು ಮಲ್ಚಿಂಗ್ ಕವರು ಇಷ್ಟು ಮಾತ್ರ ಬಿಟ್ಟರೆ ನಾವು ಬೇರೆ ಏನು ಖರ್ಚು ಮಾಡಿಲ್ಲ. ವೀರಯ್ಯವರೇ, ಒಟ್ಟಿನಲ್ಲಿ ಮುಂದಿನ ಒಂದು ಗುರಿ ಉದ್ದೇಶಗಳು ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಮತ್ತೇನನ್ನು ಬೆಳಿಬೇಕನ್ನುವಂಥ ಒಂದು ಕನಸಿದೆ ತಮ್ಮದು? ಸರ್, ನಾವು ಇವಾಗ ಸಾವಯವ ಮಾಡೋದ್ರಿಂದ ಮುಂದೆ ಇನ್ನೂ ಬೇರೆ ಬೇರೆ ಒಂದು ಅಗಿ ಅಂದರೆ ಇವಾಗ ಬಾಳೆ ಆಗಲಿ, ಪಪ್ಪಾಯಿ ಆಗಲಿ, ಆಮೇಲೆ ಕಲ್ಲಂಗಡಿ, ದಾಳಂಬ್ರಿ ಈ ಥರ ಎಲ್ಲ ನಾವು ಬೇರೆ ಬೇರೆ ಒಂದು ತಳಿಗಳನ್ನು ಬೆಳೆದು ಒಳ್ಳೆಯ ಹಣ್ಣುಗಳನ್ನು ನಾವು ಮುಂದಿನ ಪೀಳಿಗೆಗೆ ಕೊಡೋದ್ರಿಂದ ನಮ್ಮ ಒಂದು ಭೂಮಿ ಫಲವತ್ತತೆನೂ ಚೆನ್ನಾಗಿರುತ್ತೆ. ಹಣ್ಣು ಸೇವಿಸುವಂಥ ಎಲ್ಲ ಒಂದು ಚಿಕ್ಕ ಮಕ್ಕಳಾಗಲಿ ಯಾರೇ ಆಗಲಿ ಆರೋಗ್ಯವಾಗಿರ್ತಾರೆ ಅನ್ನೋದೇ ನಮ್ಮ ಒಂದು ಮುಂದಿನ ಗುರಿ. ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀರಿ ವೀರಯ್ಯ ಶಿವಯ್ಯ ಅವರೇ. ಒಂದೆಡೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು, ಮತ್ತೊಂದೆಡೆ ಅಂತರ್ಜಲವನ್ನು ಸಂರಕ್ಷಿಸೋದು, ಮತ್ತೊಂದೆಡೆ ಸಾವಯವ ಕೃಷಿ ಮಾಡಬೇಕನ್ನುವಂಥ ಒಂದು ಹಿನ್ನೆಲೆಯೊಳಗೆ ಈ ಸಮಾಜದ ಆರೋಗ್ಯ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಮತ್ತು ಮಣ್ಣಿನ ಆರೋಗ್ಯ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುವಂಥದ್ದು ಒಳ್ಳೆಯ ಉದ್ದೇಶಗಳು. ಅಂತಹ ಉದ್ದೇಶಗಳು ನಿಮ್ಮಂಥ ಯುವಕರ ಮನಸ್ಸಿನಲ್ಲಿ ಸದಾಕಾಲ ಬರಲಿ, ಜೊತೆಗೆ ನಿಮ್ಮಂತೆ ಅದೆಷ್ಟೋ ಯುವ ಜನತೆ ಇವತ್ತು ಬೇರೆ ಬೇರೆ ನೌಕರಿಗೆ ಮಾರು ಹೋಗೋದನ್ನು ಹೊರತುಪಡಿಸಿ ಈ ಕೃಷಿಯತ್ತ ಕೂಡ ತಮ್ಮ ಮನಸ್ಸನ್ನು ಹರಿಸಲಿ, ಇಂಥ ಸಾವಯವ ಕೃಷಿಯತ್ತ ಹೆಚ್ಚು ಹೆಚ್ಚು ಯುವಕರು ಆಗಮಿಸಿ ಈ ಸಾವಯವ ಕೃಷಿ ಪದ್ಧತಿಯನ್ನು ಮತ್ತಷ್ಟು ಬಲಪಡಿಸಿ ತಾವು ಆರೋಗ್ಯಯುತವಾಗಿರಲಿ, ಈ ಕೃಷಿಯನ್ನು ಕೂಡ ಸುಸ್ಥಿರ ಕೃಷಿಯನ್ನಾಗಿಸಿ ಈ ದೇಶದ ಆಹಾರ ಉತ್ಪಾದನೆಗೆ ತಮ್ಮ ಕೊಡುಗೆಯನ್ನು ಹೆಚ್ಚಿನ ಮಟ್ಟದಲ್ಲಿ ನೀಡಲಿ ಅನ್ನುವಂಥ ಆಶಯ ನಮ್ಮದು. ಇದುವರೆಗೆ ಸುದೀರ್ಘವಾಗಿ ಈ ಸಂದರ್ಶನದಲ್ಲಿ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಿದ್ದೀರಿ. ವೀರಯ್ಯ ಶಿವಯ್ಯ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ. ಧನ್ಯವಾದಗಳು ಸರ್. ಇದುವರೆಗೆ ಸಾವಯವ ಕೃಷಿಯಲ್ಲಿ ಕಲ್ಲಂಗಡಿ ಕೃಷಿ ಕುರಿತು ಶ್ರೀ ವೀರಯ್ಯ ಶಿವಯ್ಯ ಕುಕನೂರು ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಬಿ ಪ್ರಸಾದ್ ಅವರು. ರೈತ ಬಾಂಧವರೇ, ಇನ್ನು ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ.

वोटर हेल्पलाइन ऐप जो है इसको आप वन स्टॉप सर्विस कह सकते हो। एक वोटर को जो भी इंफॉर्मेशन चाहिए या सर्विस चाहिए वो इस ऐप के माध्यम से वोटर प्राप्त कर सकता है। कोई भी इलेक्ट्रल सर्विस, चाहे अपना नाम जुड़वाना हो, चाहे उसमें कोई संशोधन करवाना हो, नाम कटवाना हो या अपने किसी फैमिली मेंबर का नाम कटवाना हो जिनका इंतकाल हो जाता है या जो परमानेंटली कहीं दूसरी जगह चले जाते हैं तो उनका नाम आप कटवा भी सकते हैं। तो इसमें हर तरह की सर्विस आप अवेल कर सकते हैं। दूसरा, इसमें इलेक्शन से रिलेटेड दूसरी जानकारी, जो पिछले इलेक्शन में कितना टर्नआउट था, कितने वोटर थे, अभी कितने वोटर हैं, जब इलेक्शन होता है तब आपके जो कैंडिडेट्स हैं उसके बारे में तमाम इन्फॉर्मेशन इसमें, जो उनका नॉमिनेशन फॉर्म है वो भी आप देख सकते हैं, उनका जो एफिडेविट उन्होंने फाइल किया वो भी देख सकते हैं। तो उसमें उनकी एजुकेशनल क्वालिफिकेशन है, उनका फाइनेंशियल पोजिशन है, एसेट्स एंड लाइबिलिटीज़ हैं, उनके क्रिमिनल एंटीसीडेंट्स हैं, वो सारी इन्फॉर्मेशन आप इस पे ले सकते हैं। इस ऐप के माध्यम से अपना ई एपिक यानी कि जो आपका वोटर आईडी कार्ड है उसका ई